ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಸಾಣಪ್ಪ ಅಂತೇಳಿ. ನಾನು ದಾವಣಗೆರೆ ವಿಶ್ವವಿದ್ಯಾಲಯ ಅಂತ ಬಂದಿದ್ದೇನೆ. ನಾನು ಮಾತಾಡೋದು ಏನಪ್ಪ ಅಂದರೆ, ಬಂಜಾರ ಸಮಾಜದಲ್ಲಿ ಅವರದೇ ಆದ ಉಡುಗೆ ತೊಡುಗೆಗಳು ಮತ್ತೆ ಅವರ ಸಂಸ್ಕೃತಿ ಪರಿಚಯ ಮಾಡ್ಕೊಡ್ತೀನಿ. ಉಡುಗೆ ತೊಡುಗೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಸೂಪರ್ ಕಂಟ್ರಿ. ಹೇಳ್ಬೇಕಂದ್ರೆ ಅವ್ರ ಕಾಸ್ಟ್ಯೂಮ್ಸು ಮತ್ತು ಅವರು ಡ್ರೆಸ್ ಅನ್ನು ಹೇಳ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುವಂಥ ವಾತಾವರಣ ನೋಡಿದರೆ ಇಂಥವರೇ ಅಂತೇಳಿ ಗುರುತಿಸ್ಬೋದು. ಅಂತ ದೀಪಾವಳಿ ಹಬ್ಬ ಅಂತೇಳಿ ಮಾಡ್ತಾರೆ ಆ ಸಮಾಜದಲ್ಲಿ. ಬಂಜಾರ ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ, ಮಹಿಳೆಯರು ಅಷ್ಟೇ ಬಾಯಿಸು ಹೋಗೋ ಹಾಗಿಲ್ಲ, ಅಲ್ಲಿರುವಂತಹ ಹಲವಾರು ವಿಧದ ಹೂಗಳನ್ನು ಕಿತ್ಕೊಂಡು ಬಂದು ತಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಎಲ್ಲರ ಮನೆಯಲ್ಲಿ ಹೋಗಿ ಈ ಹಬ್ಬದ ವಿಶೇಷತೆಯನ್ನು ಹೇಳಿ ಬರ್ತಾರೆ. ನೆಕ್ಸ್ಟ್ ಹೇಳಿ ಬಂದ ಮೇಲೆ ಅವರು ಒಂದು ಪದ ಅನ್ನೋದು ಹೇಳ್ತಾರೆ, ಕತ್ತಲೆಯಿಂದ ಬೆಳಕಿನಡೆಗೆ ಚಲಿಸಿ ಅಂತೇಳಿ ಒಂದು ವಾಕ್ಯ ಹೇಳ್ತಾರೆ ಅವರು. ವರ್ಷೇರ್ದಾಡೇರ್ ಕೋರ್ ದಾಡೇರ್ ಲಕ್ಷ್ಮೀ ತೋ ನ ಮೇರಾ, ವರ್ಷೇರ್ದಾಡೇರ್ ಕೋರ್ ದಾಡೇರ್ ಲಕ್ಷ್ಮೀ ತೋ ನ ಮೇರಾ. ಸಾಕಮ್ಮ ಅವರು ಬಂಜಾರ ಸಮಾಜದಲ್ಲಿ ಉಡುಗೆ ತೊಡುಗೆ ಬಗ್ಗೆ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕಮ್ಮ. ಬಂಜಾರ ಸಂಸ್ಕೃತಿಯ ವೇಷಭೂಷಣ ಅದನ್ನ ತಯಾರು ಮಾಡಕ್ಕೆ ಒಂದ್ ವರ್ಷ ಆದ್ರೂ ತಗೊಂತಾರೆ. ಬರೀ ಕೈಯಿಂದಾನೆ ಮಾಡೋದು ಅದನ್ನ ಹಾಕೊಳ್ಳುವಂತ ಡ್ರೆಸ್. ಫಸ್ಟ್ ಗ್ಲಾಸ್ ಅಂತ ಅಂತಾರೆ, ಅದನ್ನ ಕಟ್ ಮಾಡಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಚೌಕದಲ್ಲಿ ಇರ್ತವೆ, ಮತ್ತೆ ತ್ರಿಭುಜ ಗ್ಲಾಸ್ ಅನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ದಾರದಿಂದ ಹೊಲ್ತ್ಕೊಂಡು ಕೋಡಿ ಅಂತ ಇರ್ತವೆ, ಗುಂಡೆಗಳು, ಇನ್ನು ಮುಂತಾದವುಗಳನ್ನ ಎಲ್ಲ ಸೇರಿಸ್ಕೊಂಡು ಡ್ರೆಸ್ ಅನ್ನ ತಯಾರು ಮಾಡ್ತಾರೆ. ದೀಪಾವಳಿ ಹಬ್ಬದಲ್ಲಿ ಮುಂಚೆ ಎಲ್ಲ ಹುಡುಗಿಯರು ಸೇರ್ಕೊಂಡು ರಾತ್ರಿ ಹೊತ್ತು ಒಂದು ತಿಂಗಳ ಮುಂಚೆನೆ ಎಲ್ಲ ಮನೆ ಮನೆಗೆ ಹೋಗಿ ಹುಡುಗಿಯರನ್ನ ಕರ್ಕೊಂಡ್ಬರ್ತಾರೆ ಡ್ಯಾನ್ಸ್ ಮಾಡೋಕ್ಕೆ. ರಾತ್ರಿ ಎಲ್ಲರೂ ಸೇರಿಕೊಂಡು ಸಾಂಗ್ ಹಾಡಿ ಡ್ಯಾನ್ಸ್ ಮಾಡ್ತಾರೆ. ದೀಪಾವಳಿ ಅಮಾವಾಸ್ಯೆ ಅಂತ ಮಾಡ್ತಾರಲ್ಲ, ಆವಾಗ ಅವ್ರವ್ರ ಮನೆ ದೇವರು ಒಬ್ಬರು ಆಂಜನೇಯ ಆಗಿರುತ್ತೆ, ಅವ್ರಿಗಂತಾನೆ ಹೋಮ ಮಾಡಿಸ್ತಾರೆ. ನೆಕ್ಸ್ಟ್ ಡೇ ಹೋಗ್ತಾರೆ ಎಲ್ಲ ಹುಡುಗಿಯರು ಸೇರಿಕೊಂಡು ಹೂ ಮುರಿಯಕ್ಕಂತ. ಬಂಜಾರದ್ದು ಡ್ರೆಸ್ ಅದನ್ನೆಲ್ಲ ಹಾಕ್ಕೊಂಡು ತಲೆ ಮೇಲೆ ಒಂದು ಮುಸುಕು ಮತ್ತು ಅದ್ರ ಮೇಲೆ ಒಂದು ಪುಟ್ಟಿಯನ್ನು ಹೊದ್ಕೊಂಡು ಹುಡುಗಿಯರೆಲ್ಲರೂ ಹೋಗಿ ಅಲ್ಲಲ್ಲಿ ಸೇರಿಕೊಂಡು ಹಾಡು ಹೇಳ್ಕೊಂತ ಅಲ್ಲಿಂದ ಹೂ ಮುರ್ಕೊಂಡು ಮತ್ತು ದೇವರಿಗೆ ಅರ್ಪಿಸಿ ಸಾಯಂಕಾಲ ಒಂದು ಎಲ್ಲ ಹುಡುಗಿಯರು ಅಲ್ಲಿ ಸೇರಿಕೊಂಡು ಸಗಣಿಯಿಂದ ರೌಂಡ್ ಶೇಪಲ್ಲಿ ಇದು ಮಾಡಿಕೊಂಡು ಅದರ ಎಲ್ಲ ರೀತಿಯ ಹೂಗಳನ್ನು ಸೇರಿಸಿ ಎಲ್ಲರ ಮನೆ ಮುಂದೆ ಎರಡೆರಡು ಜೋಡಿಗಳನ್ನು ಇಟ್ಟು ಒಂದು ಹುಡುಗಿಗೆ ಮದುಮಗಳ ಥರ ಮಾಡಿಸಿ ಅದ್ರ ಮೇಲೆ ಮಜ್ಜಿಗೆಯನ್ನು ಸೇರಿಸ್ತಾರೆ. ಅಲ್ಲಿ ಮಜ್ಜಿಗೆಯನ್ನು ಹಾಕೋಕ್ಕಾರ ಒಂದು ಸಾಂಗನ್ನು ಹಾಡ್ತಾರೆ, ಆಟೆ ಝಾಟೆ ಢುಂಗಾರ್ ಖೋಳಾರ್ ಝಣ್ಣಿರೋ ಲಸ್ಕೋ ಲೂಣಿರೋ ಲಸ್ಕೋ ಎಂದು ಸಾಂಗ್ ಹಾಡಿ ಅಲ್ಲಿನ ಹಬ್ಬವನ್ನು ಆಚರಿಸುತ್ತಾರೆ. ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ನೆಕ್ಸ್ಟ್ ಮೀನಾಕ್ಷಿ ಅವರು ಬರ್ತಿದ್ದಾರೆ ಕಾರ್ಯಕ್ರಮಕ್ಕೆ. ನಾಡಿ ನಂದ ಇಡೀ ಬಾವಳಿ ಬಂತು ಸಂತೋಷ ತಾಣಿ ನಮ್ಮಿ ಬಾಳ ಕಾರಿಂದ ತಾನಿಗೆ ಬಂದ ಶುಭವೇಳ ಈ ದಿವ್ಯ ಕಾಂತಿ ಮನದಿ ಪ್ರಶಾಂತಿ ಹೊಂದೆ ಸಂಪ್ರೀತಿ ನಾಡಿ ನಂದ ಇಡೀ ಬಾವಳಿ ಸಂತೋಷ ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಆರ್ಜೆ ಸಖಿ ಮೀನಾಕ್ಷಿ. ಬನ್ನಿ ಪರಿಸರ ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ಳೋಣ. ಪರಿಸರ ಮಾನವನಿಗೆ ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪರಿಸರ ಇಲ್ಲದೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಪರಿಸರದಿಂದ ನಮಗೆ ಎಲ್ಲ ಉಪಯೋಗ ಆಗ್ತಿದೆ ಹೊರತು ನಮ್ಮಿಂದ ಪರಿಸರಕ್ಕೆ ಯಾವುದೇ ತರಹದ ಉಪಯೋಗ ಇಲ್ಲ. ಪರಿಸರವನ್ನು ನಾವು ನಮ್ಮ ಸ್ವಂತಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದೀವಿ ಅಂದರೆ ನಾಳೆ ನಮ್ಗೆ ಯಾವ ಥರ ತೊಂದರೆ ಸೃಷ್ಟಿ ಆಗ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ಕೂಡ ನಮ್ಗಳಲ್ಲಿಲ್ಲ. ನಮಗೆ ಬೇಕಾಗಿದ್ದನ್ನ ವಸ್ತುನ ಯೂಸ್ ಮಾಡ್ಕೋಬೇಕು. ಏ ನಮ್ಮ ಮನೆಗಳಿಗೆ ಗಡ್ರೇಜ್ ಮಾಡಿಸ್ಕೋಬೇಕು, ಮಂಚ ಮಾಡಿಸ್ಕೋಬೇಕು, ಬರೀ ಈ ಥರ ನಮ್ಗೆ ಉಪಯೋಗ ಮಾಡ್ಕೊಳ್ಳೋದನ್ನ ನೋಡ್ತಿದ್ದೀವಿ ಹೊರತು ನಾವು ಹಾಳು ಮಾಡೋದ್ರಿಂದ ನಾಳೆ ಏನು ತೊಂದರೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ಅನ್ನೋ ಪರಿಜ್ಞಾನ, ಒಂದು ಇಮ್ಯಾಜಿನೇಷನ್ನು, ಕಲ್ಪನೆ ಕೂಡ ಯಾವ ಮನುಷ್ಯನಿಗೂ ಇಲ್ಲ. ಪರಿಸರಕ್ಕೆ ಮಾನವನ ಅವಶ್ಯಕತೆ ಏನಿಲ್ಲ. ಮನುಷ್ಯನಿಗೆ ಪರಿಸರದ ಅವಶ್ಯಕತೆ ಅನಿವಾರ್ಯವಿದೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಪ್ರಕೃತಿಯಲ್ಲಿ ಹುಡ್ತಾನೆ, ಪ್ರಕೃತಿಯಲ್ಲೇ ಬೆಳೀತಾನೆ, ಲಾಸ್ಟಿಗೆ ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗಿ ಹೋಗ್ತಾನೆ. ಆಗಿದ್ರೂ ಕೂಡ ಪ್ರಕೃತಿನ ಒಳ್ಳೆತನದಲ್ಲಿ ನೋಡಬೇಕು, ಪ್ರಕೃತಿನ ನಾವು ಬೆಳೆಸ್ಬೇಕು, ಅದರ ಒಂದು ಸಂರಕ್ಷಣೆ ಮಾಡಬೇಕು ಅಂತ ಯಾರಲ್ಲೂ ಇಲ್ಲ. ಏ ನಮ್ಗೆ ಉಪಯೋಗ ಆದರೆ ಸಾಕು, ನಮಗೆ ಯೂಸ್ ಆದರೆ ಸಾಕು, ಏ ನಾವು ಚೆನ್ನಾಗಿದ್ರೆ ಸಾಕು, ಬೇರೆ ಯಾರಿಗೇನಾದ್ರೂ ನಮಗೇನು ಅದರಿಂದ ನಾಶ ಮಾಡೋದ್ರಿಂದ ನಾಳೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಪರಿಸರ ಎಷ್ಟು ಅವಶ್ಯಕತೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅದು ಯಾವ ಒಂದು ಕಲ್ಪನೆ ಕೂಡ ಇಲ್ಲದೆ ಹಾಳು ಮಾಡೋದ್ರಲ್ಲಿ ಎಲ್ಲ ಎಕ್ಸ್ಪರ್ಟ್ ಆಗಿದ್ದೀವಿ ಹೊರತು ಅದನ್ನು ಉಳಿಸೋದು ಯೋಚನೆಗಳಿಗಾಗಿ ನಮ್ಗಳಲ್ಲಿಲ್ಲ. ಪರಿಸರದ ಬಗ್ಗೆ ಒಂದು ಹಾಡನ್ನು ಕೇಳಿಕೊಂಡು ಮತ್ತೆ ವಾಪಸ್ ಬರೋಣ. ಇನಡಾದ ಇತನ ಚಂದ ಈ ಸೊಬಗಾದ ಈ ನೋಟ ಚಂದ ಈ ಬೆಳಗು ಬಿನ್ನಾಳ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾದ ಈತನ ಚಂದ ಈ ಸೊಬಗಾದ ಈ ನೋಟ ಚಂದ ಹರಿಯುವ ಝರಿಗಳ ಧಾರೆಯಾದಲ್ಲಿ ಝುಳು ಝುಳು ಕಲರವ ಗುಂಪಿನ ಇಂಪಿನಾದಲ್ಲಿ ಕಲ ಕಲ ಇದೆ ಸ್ವರ್ಗ ಸ್ವರ್ಗ ಸ್ವರ್ಗ ಈ ಬೆಳಗು ಬಿನ್ನಾಳ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾದ ಈತನ ಚಂದ ಈ ಸೊಬಗಾದ ಈ ನೋಟ ಚಂದ. ಪರಿಸರನ ಹಾಳು ಮಾಡೋದ್ರಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಉಳಿಸ್ಬೇಕು, ಬೆಳೆಸ್ಬೇಕು, ಅದನ್ನು ಇನ್ನೂ ಸಂರಕ್ಷಣೆ ಜಾಸ್ತಿ ಮಾಡಬೇಕು ಅನ್ನೋ ಯಾವ ಕಲ್ಪನೆಯೂ ನಮ್ಮಲ್ಲಿ ಇಲ್ಲ. ಪರಿಸರನ ಉಳಿಸ್ಬೇಕು ಅಂದ್ರೆ ಗಿಡಗಳನ್ನ ಬೆಳೆಸೋದು, ಮತ್ತೆ ಕಡಿದೇ ಇರೋ ತರ ನೋಡ್ಕೊಳ್ಳೋದು, ಕಾರ್ಖಾನೆಗಳನ್ನ ತ್ಯಾಜ್ಯಗಳನ್ನ ನದಿಗಳಿಗೆ ಬಿಡ್ತಕ್ಕಂಥದ್ರಿಂದ ಎಷ್ಟು ಮಲಿನ ಆಗ್ತಾ ಇದೆ ಅಂದ್ರೆ ಕುಡಿಯೋ ನೀರನ್ನು ಕೂಡ ಕಲುಷಿತ ಮಾಡಿ ಹಾಳು ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನನ್ನ ಫ್ರೆಂಡ್ ಆದ ಪ್ರತಾಪ್ ಅವ್ರನ್ನ ಒಂದು ಅಭಿಪ್ರಾಯವನ್ನ ಕೇಳಿ ಮತ್ತೆ ನಂತರ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ಪ್ರತಾಪ್ ಬಾರ್ಕಿ. ಈಗ ಪ್ರತಿಯೊಂದು ಮನೆಗೂ ಒಂದೊಂದು ಮರ ನೆಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಒಂದು ಮನೆಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿರ್ತಾರಲ್ವಾ, ಪ್ರತಿಯೊಂದು ಸ್ಟೂಡೆಂಟು ಒಂದೊಂದು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರೆ. ಸೊ ಅವ್ರ ಸ್ಕೂಲಲ್ಲಾಗಿರ್ಬೋದು ಅಥವಾ ಅವ್ರ ಕಾಲೇಜಲ್ಲಾಗಿರ್ಬೋದು ಅಥವಾ ಅವ್ರ ಮನೇಲಾಗಿರ್ಬೋದು, ಆ ಮನೇಲಿ ಇವಾಗ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಇಬ್ಬರು ಒಂದೊಂದು ಮನೇಲಿ ಅಥವಾ ಕಾಲೇಜ್ ಅಥವಾ ಸ್ಕೂಲಲ್ಲಿ ಅಲ್ಲಿಗೆ ನಾಲ್ಕು ಗಿಡಗಳಾಗುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಪರಿಸರವನ್ನು ನಾವು ಸಂರಕ್ಷಣೆ ಮಾಡ್ಬೋದು ಅಂತ ಅನಿಸಿಕೆನ ನಾನು. ಪ್ರತಾಪ್ ಅವರ ಅಭಿಪ್ರಾಯವನ್ನು ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಈಗ ಇನ್ನೊಬ್ಬ ಸ್ನೇಹಿತನಾದ ಸಿದ್ದು ಅವರ ಅಭಿಪ್ರಾಯವನ್ನ ಕೇಳೋಣ. ಒಂದು ಸಾಲು, ಪೆಟ್ರೋಲ್ ತ್ಯಜಿಸಿ ನಾಡು ಉಳಿಸಿ ಅಂತಂದು. ಹಾಗೆ ಪೆಟ್ರೋಲ್ ಅನ್ನು ತ್ಯಜಿಸೋದ್ರಿಂದ ನಮ್ಮ ದೇಶದಲ್ಲಿ ಮರಗಿಡಗಳು ಹೆಚ್ಚು ಬೆಳಿಬೋದು. ಅದರಿಂದ ಭಾಳ ಕಡಿದು ಇದು ಪೆಟ್ರೋಲಿಯಂ ಆಗಲಿ ಕಲ್ಲಿದ್ದಲಾಗಲಿ ವೇಸ್ಟ್ ಮಾಡ್ತಾ ಇದ್ದಾರೆ. ಆಮೇಕಡೆ ಮಾಲಿನ್ಯ ಆಗ್ತಾ ಇದೆ. ಸೋಲಾರ್ ಇದು ನ್ಯಾಚುರಲ್ ಇದೆ, ಹೆಚ್ಚು ಉಪಯೋಗಿಸ್ಕೋಬೇಕು ಅಂತಂದು ಹೇಳ್ತಾರೆ. ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಹೇಗೆ ಮಾಡಬೇಕು ಒಂದೇ ಅಂತ ಕಂಟೆಂಟ್ ವಿಷಯ ಇಲ್ಲ. ಹೀಗೆ ಮಾಡಬೇಕು, ಬರೀ ಗಿಡ ಬೆಳೆಸೋದ್ರಿಂದ ಪರಿಸರ ಸಂರಕ್ಷಣೆ ಮಾಡ್ದಂಗಾಗುತ್ತಾ? ಸಾಧ್ಯನೇ ಇಲ್ಲ. ಗಿಡ ಬೆಳೆಸೋದ್ರಿಂದ ಏನು, ಗಾಳಿ ಸಿಗುತ್ತೆ, ವಾತಾವರಣ ಚೆನ್ನಾಗಿರುತ್ತೆ, ಮತ್ತು ಆಮ್ಲಜನಕ ಬೇಕೇ ಬೇಕು ನಮಗೆ. ನಾವು ಉಸಿರಾಡಬೇಕು, ಈ ಪ್ರಕೃತಿಯಲ್ಲಿ ನಾವು ಬದುಕಬೇಕಂದ್ರೆ ನಮಗೆ ಗಾಳಿ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತಿದೆ. ಆಮ್ಲಜನಕ ಇಲ್ಲದೆ